चाय चैन खीरो नचलवे अवरिगे नन्न मनसु मीसलो ई कनसु मीसलो चाय चैन खीरो नचलवे अवरिगे नन्न मनसु मीसलो ई कनसु मीसलो ऐला ಇನ್ನು ಕಾಯಬೇಕು ನೀನು ನಿನ್ನ ಪ್ರೀತಿ ಪಾಸು ಕೇಳ ಪಾಸೋ ಕೇಳೋ ಈ ಹೃದಯ ಅವರಿಗೆ ಮೀಸಲು ಟೈಟಾನ ಕೀರೋ ನನ್ನ ಚೆಲುವೆ ಅವರಿಗೆ ನನ್ನ ಮನಸ್ಸು ಮೀಸಲು ಈ ಕನಸು ಮೀಸಲು ದಿವಸ ಎದುರು ಬರಲು ಬೇಕೇನು ರೀಸನ್ಸ್ ಕಂಡ ಕ್ಷಣವೇ ನಾನು ಮರಳು ಐಲಾ ಇನ್ನು ಓದಬೇಕು ನೀನು ಮಜ್ನು ದೇವದಾಸು ಮೂಲ ಅವರಿಗೆ ಮೀಸಲು ಟೈಟಾನ ಕೀರೋ ನನ್ನ ಚೆಲುವೆ ಅವರಿಗೆ ನನ್ನ ಮನಸ್ಸು ಮೀಸಲು ಈ ಕನಸು ಮೀಸಲು ಚಿಹ್ನೆ ಬೆಳಕಿಗಾಗಿ ನಾ ಓಡು ರೈಲು ಬದುಕಿನಲ್ಲಿ ಅವರಿಗಾಗಿ ಐಲಾ ಇನ್ನು ಹಿಡಿಯಬೇಕು ನೀನು ಅದೃಷ್ಟದ ಕೈ ಕಾಲ ಅವರಿಗೆ ಮೀಸಲು ಟೈಟಾನ ಕೀರೋ ನನ್ನ ಚೆಲುವೆ ಅವರಿಗೆ ನನ್ನ ಮನಸ್ಸು ಮೀಸಲು ಈ ಕನಸು ಮೀಸಲು